ಅದನ್ನಾದ್ರೂ ಕೂಡ ನಾವು ಮಾಡಬಹುದು. ಸೊ ಅದು ಮರಿ ಹುಟ್ಟಿದ ತಕ್ಷಣ ಇಯರ್ ನಾಚಿಂಗ್ ಮಾಡಬೇಕು. ಮತ್ತೆ ಸೂಜಿ ಹಲ್ಲ ಅಂತ ಹೇಳ್ತೇವೆ, ಮೇಲೆ ನಾಲ್ಕು ಮತ್ತೆ ಕೆಳಗಡೆ ನಾಲ್ಕು ಶಾರ್ಪ್ ಟೀತ್ ಇರುತ್ತೆ, ಅದನ್ನ ಹುಟ್ಟಿದ ದಿನನೇ ನಾವು ಸೂಜಿ ಹಲ್ಲನ ಕಟ್ ಮಾಡಬೇಕು. ಸೊ ಇದರಿಂದ ಏನಾಗುತ್ತೆ, 8-10 ಮರಿಗಳಿದ್ದಾಗ ಒಟ್ಟಾಗಿ ಹಾಲು ಕುಡಿಲಿಕ್ಕೆ ಹೋದಾಗ ಪಕ್ಕ ಪಕ್ಕ ಹಂದಿಗಳಿಗೆಲ್ಲ ಕಚ್ಚಿಬಿಡುತ್ತೆ ಅದು. ಸೊ ಹಲ್ಗಳಿಗೆ ಗಾಯ ಆಗೋದನ್ನ ತಪ್ಪಿಸ್ಬೋದು. ಮತ್ತೆ ಕೆಲವೊಮ್ಮೆ ತಾಯಿ ಕೆಚ್ಚಲಿಗೂ ಕೂಡ ಗಾಯ ಆಗಿ ಅದು ಕೆಚ್ಚಲು ಭಾವ ಆಗೋದನ್ನ ಕೂಡ ನಾವು ತಪ್ಪಿಸ್ಬೋದು. ಹಾಗಾಗಿ ಸೂಜಿ ಹಲ್ಲುಗಳನ್ನ ಹುಟ್ಟಿದ ದಿನ ಕಟ್ ಮಾಡಬೇಕು. ಮತ್ತೆ ಇನ್ನೊಂದು, ಮರಿ ಹುಟ್ಟಿದ 6-8 ವಾರ ತನಕ ತಾಯಿ ಜೊತೆಲೆ ಇರುವಾಗ ನೋಡ್ಕೋಬೇಕು. ಜೊತೆಗೆ ನಾವು ಬೇರೆ ಬೇರೆ ಆಹಾರ ಅಂದ್ರೆ 10 ದಿನ ಆದ್ಮೇಲೆ ಸಮತೋಲನ ಆಹಾರ ಅಂತ ಮರಿಗಳಿಗೆ ಕ್ರೀಪ್ ಫೀಡ್ ಅಂತ ಸಿಗುತ್ತೆ. ಸೊ ಆಗ್ಲಿ 10 ದಿನ ಆದ್ಮೇಲೆ ಆ ಫೀಡ್ನ ನಿಧಾನವಾಗಿ ಕೊಡುವಂತ ಅಭ್ಯಾಸವನ್ನ ಮಾಡ್ಕೋಬೇಕು. ಮತ್ತೆ ಇನ್ನೊಂದು, ಮರಿಗಳಲ್ಲಿ ರಕ್ತಹೀನತೆ ಜಾಸ್ತಿ ಇರುತ್ತೆ. ಯಾಕೆಂದ್ರೆ 8-10 ಮರಿ ಇದ್ದಾಗ ಎಲ್ಲಾ ಮರಿಗಳಿಗೂ ಕೂಡ ಕಬ್ಬಿಣ ಅಂಶ ಸಿಗೋದಿಲ್ಲ ಬೇಕಾದಷ್ಟು. ಹಾಗಾಗಿ ನಾವೇನ್ ಮಾಡ್ತೀವಿ, ಹೊರಗಡೆಯಿಂದ ಸಪ್ಲೈ ಮಾಡುವಂತದ್ದು ಕಬ್ಬಿಣ ಅಂಶ ಇರುವಂತ ಔಷಧಿ ಸಿಗುತ್ತೆ. ನಾವು ಅದನ್ನ ಹಂದಿ ಮರಿಗಳಿಗೆ ಹುಟ್ಟಿದ 4ನೇ ದಿನ ಮತ್ತೆ 14ನೇ ದಿನ ತಪ್ಪದೆ ಕೊಡ್ಬೇಕಾಗುತ್ತೆ. ಜೊತೆಗೆ ಈಗ ಗಂಡು ಹಂದಿ ಮರಿ ಹುಟ್ಟಿದೆ ಅಂತ ಹೇಳಿದ್ರೆ ಅದನ್ನ ಮಾಂಸಕ್ಕೋಸ್ಕರ ಬಳಸ್ತಾ ಇದ್ದೇವೆ, ನಾವು ಸಂತಾನೋತ್ಪತ್ತಿಗೆ ಬಳಸ್ತಾ ಇಲ್ಲ ಅಂದ್ರೆ ಕಸಿ ಮಾಡ್ಲಿಕ್ಕೆ ಹೇಳ್ತೇವೆ. ಸೊ ಆ ಹಂದಿ ಮರಿಗೆ 4-6 ವಾರ ವಯಸ್ಸಲ್ಲಿ ನಾವು ಕಸಿ ಮಾಡೋದ್ರಿಂದ ಉತ್ತಮ ಗುಣಮಟ್ಟದ ಮಾಂಸ ಕೂಡ ಸಿಗುತ್ತೆ. ಅಂದ್ರೆ ನಾವು ಬೋರ್ ಓಡರ್ ಅಂತ ಹೇಳ್ತೇವೆ, ಅದು ಕಸಿ ಮಾಡಿದಾಗ ಆ ವಾಸನೆ ಬರೋದನ್ನ ನಾವು ತಡೆಗಟ್ಟಬಹುದು. ಮತ್ತೆ ಹಂದಿ ಮರಿ 2-3 ತಿಂಗಳಿದ್ದಾಗ ಮಾರಾಟ ಮಾಡೋ ತರ ನಾವು ಮಾಡಿದ್ರೆ ನಮ್ಗೆ ಹೆಚ್ಚು ಲಾಭ ಕೂಡ ಸಿಗ್ತದೆ. ಇನ್ನು ಇವುಗಳ ಆಹಾರ ಕ್ರಮ, ಏನೇನು ಆಹಾರವನ್ನ ಕೊಡಬೇಕು, ಎಷ್ಟು ಪ್ರಮಾಣದಲ್ಲಿ ಕೊಡುವಂತಹದ್ದು, ಕೊಡುವಂತಹ ಒಂದು ವಿಧಾನ ಹೇಗೆ, ಈ ಬಗ್ಗೆ ಹೇಳಿ. ಸರ್, ಹಂದಿಗಳು, ಹಂದಿ ಫಾರ್ಮ್ ಅಂತ ಹೇಳಿದ್ರೆ ನಾವು ಆಕ್ಚುಲಿ 100% ವೆಚ್ಚ ಹಂದಿ ಆಹಾರಕ್ಕೆ ಹೋಗುತ್ತೆ. ಸೊ ಈ ಹಂದಿ ಆಹಾರನ ನಾವು ಹೇಗೆ ಮಾಡ್ತೇವೆ ಅನ್ನೋದ್ರ ಮೇಲೆ ನಮ್ಮ ಲಾಭ ಕೂಡ ನಿಶ್ಚಯ ಆಗ್ತದೆ. ಹಾಗಾಗಿ ನಾವು ಈ 70% ಏನ್ ಖರ್ಚು ಮಾಡ್ತೀವಿ ಅದ್ರಲ್ಲಿ ಆದಷ್ಟು ಸಮತೋಲನ ಆಹಾರ ಕೊಡ್ಲಿಕ್ಕೆ ನಾವು ನೋಡ್ಕೋಬೇಕು. ನಮಗೆ ಗೊತ್ತು, ಹಂದಿಗೆ ನಾವು ಆಕ್ಚುಲಿ 3 ವಿಧದಲ್ಲಿ ಇದ್ ಮಾಡ್ಬೋದು. ಒಂದು, ಸಮತೋಲನ ಆಹಾರ ಕೊಡ್ಬೋದು. ಇನ್ನೊಂದು, ವ್ಯರ್ಥ ಆಹಾರ ಅಥವಾ ತ್ಯಾಜ್ಯ, ಏನ್ ವೇಸ್ಟ್ ಅಂತ ಕೊಡ್ತೀವಲ್ಲ ಅದು, ಇದ್ರ ಜೊತೆಲಿ ಹಸಿರು ಹುಲ್ಲು. ಸೊ ಫಸ್ಟ್ ನಾನು ಸಮತೋಲನ ಆಹಾರ ಅಂತ ಅದ್ರ ಬಗ್ಗೆ ಹೇಳ್ತೇನೆ. ಈ ಸಮತೋಲನ ಆಹಾರ ಅಂತಂದ್ರೆ ನಮ್ಗೆ ಗೊತ್ತು, ಧಾನ್ಯ ಅಂದ್ರೆ ಎನರ್ಜಿ, ಪ್ರೋಟೀನ್, ವಿಟಮಿನ್ಸ್, ಮಿನರಲ್ಸ್, ಈ ಎಲ್ಲಾ ಕಾಂಪೋನೆಂಟ್ಸ್ ಕೂಡ ಅದ್ರದ್ದು ಬೆಳವಣಿಗೆ ಹಂತವಾಗಿ ಏಜಿಗೆ ಅನುಗುಣವಾಗಿ ಬರುತ್ತೆ ನಮ್ಗೆ. ಅದು ನಮ್ಗೆ ರೆಡಿ ಸಿಗುತ್ತೆ. ಮರಿ ಇದ್ದಾಗ ಕ್ರೀಪ್ ಫೀಡ್ ಅಂತ ಹೇಳ್ತೇವೆ, ಅಥವಾ ಸ್ಟಾರ್ಟರ್ ಫೀಡ್ ಅಂತ ಹೇಳ್ತೀವಿ, ನೆಕ್ಸ್ಟ್ ಗ್ರೋವರ್ ಅಂತ ಬರುತ್ತೆ, ಬ್ರೀಡರ್ ಅಂತ ಬರುತ್ತೆ, ಈ ರೀತಿ ಲ್ಯಾಕ್ಟೇಟಿಂಗ್ ಹೀಗೆ ನಾವು ಸಪ್ರೇಟ್ ಆಗಿ ಕೊಡಬಹುದು. ಅದ್ರಲ್ಲಿ ಏನೇನ್ ಅಂಶ ಇರುತ್ತೆ ಅಂತಂದ್ರೆ, ಧಾನ್ಯ ಇರುತ್ತೆ, ಅಕ್ಕಿ, ತೌಡು, ಮತ್ತೆ ಹಿಂಡಿಗಳಿರ್ಬಹುದು, ಅದಕ್ಕೆ ನಾವು ಜೋಳ ಬಳಸುವಂತದ್ದು, ಬೂಸ, ಅಕ್ಕಿ ನುಚ್ಚು ಇಂಥದನ್ನ ಕೊಡುವಂತದ್ದು. ಜೊತೆಗೆ ಈಗ ಪ್ರೋಟೀನ್ ಅಂತ ಬಂದ್ರೆ ಮೀನಿನ ಹಿಂಡಿ, ಕಡಲೆಕಾಯಿ ಹಿಂಡಿ, ಅಲಸಂದೆ, ಕಡಲೆ, ಹುರುಳಿ, ಈ ತರ ದ್ವಿದಳ ಧಾನ್ಯಗಳ ಬೀಜಗಳನ್ನು ಕೂಡ ನಾವು ಅದಕ್ಕೆ ಕೊಡ್ಬೋದು. ಕೊಬ್ಬರಿ ಇರ್ಬೋದು, ಎಳ್ಳು, ಸೋಯಾ ಹಿಂಡಿ ಇದನ್ನ ಕೊಡ್ಬೋದು. ಮತ್ತೆ ಕುದುರೆ ಮಸಾಲೆ ಅಂತ ಹೇಳ್ತೀವಿ, ಸೊಪ್ಪಿನ ಪುಡಿ, ರಕ್ತದ ಪುಡಿ, ಇವೆಲ್ಲ ನಮ್ಗೆ ಆಕ್ಚುಲಿ ಹ್ಯಾಚರಿ ವೇಸ್ಟ್ ಅಂತ ಹೇಳ್ತೀವಿ, ಅನಿಮಲ್ ಪ್ರಾಡಕ್ಟ್ಸ್ ಇವುಗಳೆಲ್ಲ, ಮಾಂಸದ ಪುಡಿ ಎಲ್ಲ ನಮ್ಗೆ ಸಿಗುತ್ತೆ. ಸೊ ಅದನ್ನ ಕೂಡ ನಾವು ಮಿಕ್ಸ್ ಮಾಡಿ ಅದಕ್ಕೆ ಕೊಡ್ಬೋದು. ಅದನ್ನ ಹೇಗೆ ರೆಡಿನಾದ್ರೂ ತಗೋಬಹುದು, ಅಥವಾ ನಮ್ಮ ಫಾರ್ಮರ್ಸೆ ಇದನ್ನ ಎಲ್ಲಾ ಪ್ರಮಾಣಗಳಲ್ಲೂ ಕೂಡ ಸ್ವಲ್ಪ ಸ್ವಲ್ಪ, ಅದಕ್ಕೆ ಇಷ್ಟು ಪರ್ಸೆಂಟ್ ಅಂತ ಇರುತ್ತೆ, 60% ಬೆಳಿ ಅವುಗಳ 60% ಎನರ್ಜಿ ಕಾಂಪೋನೆಂಟ್ ಇರಬೇಕು, 20% ಪ್ರೋಟೀನ್ ಕಾಂಪೋನೆಂಟ್, ಹೀಗೆ ಅದ್ರದ್ದು ಏಜ್ ಗ್ರೂಪ್ ಅದ್ರ ಪ್ರಕಾರವಾಗಿ ಆಡ್ ಮಾಡ್ಕೊಂಡು ನಾವು ಸಮತೋಲನ ಆಹಾರನ ಕೊಡ್ಬೇಕು. ಇನ್ನ 2ನೇದು ಅಂತ ಬಂತು ಅಂತಂದ್ರೆ, ನಾವು ಹೋಟೆಲ್ ವೇಸ್ಟ್ ಅಂತ ಹೇಳ್ತೇವೆ. ಆಕ್ಚುಲಿ ಏನಂತಂದ್ರೆ, ಅಸ್ಸಾಂ ಅಲ್ಲಿ 1986 ಅಲ್ಲಿ ಒಂದು ಪ್ರಯೋಗ ಕೂಡ ಮಾಡಿದ್ರು. ಅಂದ್ರೆ ಹಂದಿಗಳಿಗೆ ಸಮತೋಲನ ಆಹಾರನೇ ಕೊಡ್ಬೇಕಾ ಅಥವಾ ವೇಸ್ಟ್ ನ ಕೊಟ್ರೆ ಏನಾದ್ರೂ ಡಿಫ್ರೆನ್ಸ್ ಆಗುತ್ತಾ ಅದ್ರ ಡೆವಲಪ್ಮೆಂಟ್ ಅಲ್ಲಿ ನೋಡ್ಲಿಕ್ಕೆ. ಸೊ ಅದ್ರಲ್ಲಿ ಅವ್ರೇನ್ ಮಾಡ್ತಾರೆ, 50% ಸಮತೋಲನ ಆಹಾರ ಕೊಡ್ತಾರೆ, ನಾನು ಏನ್ ಹೇಳಿದೆ ಮುಂಚೆ ಅದು. ಮತ್ತೆ ಇನ್ನ 50% ಏನ್ ಮಾಡ್ತಾರೆ, ವ್ಯರ್ಥ ಆಹಾರ ಪದಾರ್ಥ ಅಂದ್ರೆ ಕೊಳ್ತಿರೋಂಥದ್ದು, ಅಂದ್ರೆ ಕೊಳ್ತಿರೋದು ಅಳಸಿ ಹೋಗ್ದಲ್ಲ ಇರೋದು, ಅಂದ್ರೆ ಬೇಯಿಸಿ ಕೊಟ್ಟಿರ್ತಾರೆ ಅದನ್ನ. ಈಗ ಹೋಟೆಲ್ ವೇಸ್ಟ್ ಇರುವಂತದ್ದು ಕ್ಯಾಂಟೀನಲ್ಲಿ ಸಿಗುತ್ತೆ, ಮತ್ತೆ ತರಕಾರಿ ಸಂತೆಗಳಲ್ಲೆಲ್ಲ ನಮ್ಗೆ ಏನ್ ಹೋಟೆಲ್ ವೇಸ್ಟ್ ಸಿಗುತ್ತೆ. ಮತ್ತೆ ತರಕಾರಿಗಳು ಅಂದ್ರೆ ಎಲೆಕೋಸು, ಆಲೂಗಡ್ಡೆ, ಹೂಕೋಸ್, ಕ್ಯಾರೆಟ್, ಎನಿಥಿಂಗ್, ಎನಿ ವೆಜಿಟೇಬಲ್ ನ ಅದು ತಿನ್ನುತ್ತೆ. ಮತ್ತೆ ಈಗ ಜ್ಯೂಸ್ ಸೆಂಟರ್ಸ್ ಅಲ್ಲೆಲ್ಲ ನಾವು ಜ್ಯೂಸ್ ಮಾಡಿದ್ಮೇಲೆ ಏನ್ ವೇಸ್ಟೇಜ್ ಸಿಗುತ್ತಲ್ಲ ಅದನ್ನು ಕೂಡ ಕೊಟ್ಟಿರುವಂತದ್ದು. ಇದನ್ನೆಲ್ಲ ಹಾಕಿ ಕೊಟ್ಟು ಇದ್ ಮಾಡಿದಾಗ, ಸೊ ಅವರು ಏನು ಇದ್ರಲ್ಲಿ ಪ್ರಯೋಗದಲ್ಲಿ ಕಂಡು ಬಂದಿದ್ದು ಅಂತ ಹೇಳಿದ್ರೆ, ಸೊ 50% ವೇಸ್ಟೇಜ್, 50% ಸಮತೋಲನ ಆಹಾರ ಕೊಟ್ಟರು ಕೂಡ ಯಾವುದೇ ರೀತಿಯ ಅದ್ರ ಬೆಳವಣಿಗೆಯಲ್ಲಿ ಏನು ವ್ಯತ್ಯಾಸ ಆಗಿರ್ಲಿಲ್ಲ ಅನ್ನುವಂಥದ್ದನ್ನ ಅವರು ನೋಟಿಸ್ ಮಾಡಿದ್ರು. ಸೊ ಅದ್ರಲ್ಲಿ ಹಾಗಾಗಿ ಅವ್ರೇನ್ ಹೇಳ್ತಾರೆ ಅಂತ ಹೇಳಿದ್ರೆ, ನೀವು 50% ಅದು ವೇಸ್ಟ್ ಮತ್ತೆ 50% ಸಮತೋಲನ ಆಹಾರ ಕೊಡಿ, ಇದರಿಂದ ಬೆಳವಣಿಗೆ ಮತ್ತೆ ಉತ್ಪಾದನೆ ಮೇಲೆ ಯಾವುದೇ ರೀತಿ ತೊಂದರೆ ಆಗಲ್ಲ ಅಂತ.